ಈಗ ತೆಂಗು ಬಿಟ್ರೆ ನಮ್ಗೆ ಈ ಬೆಲ್ಲ ಮಾಡೋ ದೇಸಿಯಿಂದ ಕಬ್ಬಲ್ಲುವೆ ಸಿಗ್ತದೆ. ಕಬ್ಬಲ್ಲಿ 32-33 ಕಿಂಟಲ್ ಬೆಲ್ಲ ಬಂದ್ರು ಕಬ್ಬಲ್ಲು ನಮ್ಗೆ ಅಷ್ಟೇ ದುಡ್ಡು ಉಳ್ಕೋತದೆ. ಈಗ ನಿಮ್ಮ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ರು ಗಂಡು ಮಕ್ಕಳು, ಒಬ್ಬ ಸೆಕೆಂಡ್ ಪಿ ಯು ಓದ್ತಾ ಇದ್ದಾನೆ, ಇನ್ನೊಬ್ಬ 9th ಕ್ಲಾಸ್ ಓದ್ತಾ ಇದ್ದಾನೆ. ಒಬ್ಬನ ಪುನಃ ಮರಳಿ ಮಣ್ಣಿಗೆ ಹಾಕಬೇಕು ಒಬ್ಬ ಓದ್ಲಿ ಅಂತ, ಇಲ್ಲರೆ ಅವನೇ ಓದಿಸ್ಬಿಟ್ಟು ಬಿ ಎಸ್ ಸಿ ಜಿ ಮಾಡಿಸಿ ನಮ್ಮ ಕೃಷಿ ಮೂಲಕ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ನಿಮ್ಮ ಆಸೆ? ಆಸೆ ಅಷ್ಟೇ. ಮರಳಿ ಮಣ್ಣಿಗೆ ಒಬ್ಬನಾರು ಬಂದ್ಲಿ, ಈ ಭೂಮಿ ತುಳಿಲಿ, ಮುಂದೆ ಈ ವಸ್ತು ಏನದೇ, ಈಗ ಒಂದು ಸೊಪ್ಪಿನ ಗಿಡ ಆಗ್ಬೋದು, ಎಷ್ಟೋ ಜನಕ್ಕೆ ಇವಾಗ ಔಷಧಿ ಗಿಡಗಳು, ಒಂದು ಕರಿಬೇವಿನ ಸೊಪ್ಪು, ಒಂದು ಎಲ್ಗ, ಒಂದು ಬಸಳೆ ಸೊಪ್ಪು, ಆಮೇಲೆ ಇವು ಸುಮಾರು ಔಷಧಿ ತಳಿಗಳಿಗೆ ಜನಗಳಿಗೆ ಗೊತ್ತೇ ಇರಲ್ಲ, ಅವೆಲ್ಲ ಮನೆಯ ಪಾಠ ಮಾಡಿದಾಗ ಮಾಡಬೇಕು. ಹೀಗೆ ಎಲ್ಲ ಪ್ರತಿಯೊಂದು, ಯಾವ್ದು ಭತ್ತ, ಯಾವ್ದು ರಾಗಿ, ಯಾವ್ದು ಕಬ್ಬು, ಯಾವ್ದು ಹಣ್ಣು ಗಿಡಗಳನ್ನು ಈಗ ಹುಡುಗರಿಗೆ ಮಾಹಿತಿನೇ ಇಲ್ಲ. ಅವೆಲ್ಲ ಪುನಃ ಮಾಹಿತಿ ಕೊಟ್ಟು ಆ ರೋಗ ರುಜಿನಿಗಳಿಗೆ ಏನು ಸುತ್ತಾಗ್ದಂಗೆ, ನಾವು ಭೂಮಿಯಿಂದ ಬೆಳೆದ್ರು ಸಾಕಲ್ಲ. ಈಗ ನಮ್ಮ ಅಯ್ಯ ಭೂಮಿಯಿಂದೇ ಬಂದರು, ನಮ್ಮ ತಂದೆ ಅದರಿಂದ ಬಂದರು, ನಾನು ಅದರಿಂದ ಹೆಸರು ಪಡೆದೆ, ಒಬ್ಬ ನನ್ನ ಜೊತೆ ಯಾರು ಬಂದು ಅವನು ಅಭಿವೃದ್ಧಿ ಪಡಿಬೇಕು ಅಂತ ನಮ್ಮ ಆಸೆ. ಇಷ್ಟೆಲ್ಲ ಬೇರೆ ಬೇರೆ ಉತ್ಪನ್ನಗಳಿರುವಾಗ ಮಾರುಕಟ್ಟೆದು ಒಂದು ಬಹಳ ದೊಡ್ಡ ಸವಾಲೇ. ಯಾಕಂದರೆ ಈ ಕಡೆ ಭತ್ತ ನೋಡ್ತಿರೋ, ಸಿರಿಧಾನ್ಯ ನೋಡ್ತಿರೋ, ತೆಂಗು ನೋಡ್ತಿರೋ, ಅಡಿಕೆ ನೋಡ್ತಿರೋ, ಮೌಲ್ಯವರ್ಧಿತ ಉತ್ಪನ್ನಗಳು ನೋಡ್ತಿರೋ, ಮದ್ಯ ಬೆಲ್ಲ ತಯಾರಿಕೆ ನೋಡ್ತಿರೋ ಅಂತ, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಸರ್ ಮಾಡ್ಬೋದು. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಾ, ನಮ್ಗೆ ಕಡಿಮೆ ಪ್ರದೇಶದಲ್ಲಿ ಬೆಳೀತಿದ್ದಾಗ ನಾವು ನೈಸರ್ಗಿಕ ಬೆಳೆದುದ್ದ, ಮಾಮೂಲಿ 2 ವರ್ಷ ಕೆಮಿಕಲ್ಸ್ ಅಲ್ಲಿ ಬೆಳೀತಾರಲ್ಲ, ಆ ರೇಟ್ಗೆ ಕೊಟ್ಟಿದ್ದೀನಿ ಸರ್, ಅಷ್ಟು ಕಷ್ಟಪಟ್ಟಿದ್ದೀನಿ. ಆ ಮೇಳದಲ್ಲಿ ಗ್ರಾಹಕರು ಗುರುತಿಸಿ ಅದು ಇತರ ಏನದೇ ಪೌಷ್ಟಿಕಾಂಶ, ಯಾಕೆ ನಾಟಿ ತಳಿ ಬೆಳಿಬೇಕು, ಯಾಕೆ ಗೋತಳಿ ಸಂರಕ್ಷಣೆ ಮಾಡಿ ಆ ಉತ್ಪನ್ನಗಳೇ ಉಪಯೋಗಿಸ್ಬೇಕು, ವಿಷಮುಕ್ತ ತಿನ್ಬಾರ್ದಲ್ಲ ಅಂತ ಹೇಳಿ ಪ್ರತಿಯೊಂದು ಮೇಳಕ್ಕೂ ರಸ್ತೆ ಬದಿಲೆಲ್ಲ, ಬೆಂಗಳೂರು ಮೇಳ, ಮೈಸೂರು ಮೇಳ, ಮಂಡ್ಯದಲ್ಲ ಮೇಳದಲ್ಲೆಲ್ಲ 4 ವರ್ಷ ಒತ್ತಿ ಒತ್ತಿ ಮೇಳದಲ್ಲೆಲ್ಲ ಮಾರಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮೀಟಿಂಗಲ್ಲೆಲ್ಲ ಇದನ್ನ ಪ್ರಚಾರ ಮಾಡಿ ಇದು ಅಂತಂತವಾಗಿ ಮಾರ್ಕೆಟ್ ಮಾಡ್ಕೊಂಡಿರೋ ಸಹ ಭಾರಿ ಕಷ್ಟಪಟ್ಟು ಮಾರ್ಕೆಟ್ ಮಾಡ್ಕೊಂಡಿರೋದು. 4-5 ವರ್ಷ ಗ್ರಾಹಕರಿಗೆ ಏನಂದ್ರು ಗೊತ್ತಿರಲ್ಲ, ದೇಶಿ ತಳಿ ಬಗ್ಗೆ ಗೊತ್ತಿರಲ್ಲ, ಸಾವಯವ ಯಾಕೆ ಮಾಡಬೇಕು, ಯಾಕೆ ತಿನ್ಬೇಕು ಅಂತ ಗೊತ್ತಿರಲ್ಲ. ಪ್ರತಿಯೊಂದು ಸಂಘ ಸಂಸ್ಥೆ ಏನೇನು ಮಾಡ್ತಾರೆ ಮೇಳದಲ್ಲೆಲ್ಲ ಭಾಗವಹಿಸಿ ಪ್ಯಾಕೆಟ್ ತರ ಮಾರಾಟ ಮಾಡ್ಕೊಂಡು ಭಾರಿ ಕಷ್ಟಪಟ್ಟಿದ್ದೀನಿ ಆಗಿನ ಕಾಲದಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಮಧ್ಯವರ್ತಿಗಳ ಒಂದು ತೊಂದರೆ ಇರೋದ್ರಿಂದ ಎಷ್ಟೋ ಬೆಳೆದಂತಹ ಬೆಳೆಗಾರನಿಗೆ ಬೇಕಾದಂತಹ ಮೌಲ್ಯ ಸಿಗ್ತಿಲ್ಲ ಅಂತ. ನೀವು ಈ ಸಮಸ್ಯೆ ಏನು? ಈ ಸಮಸ್ಯೆ ನಮಗೆ ದೇಶಿ ತಳಿಗೆ ನಾವೇ ಮಾರ್ಕೆಟ್ ಮಾಡ್ಕೊಂಡ ದೇಶದಿಂದ ಮಧ್ಯವರ್ತಿ ಕಾಟೆ ಇಲ್ಲ. ಈಗ ಬೆಂಗಳೂರವರು ನಾವೊಂದು 30-40 ಜನ ಗ್ರಾಹಕರು ನಮ್ಮಲ್ಲಿ ಏನು ಬೆಳಿತೀವಿ ಪ್ಯಾಕೇಜ್ ರೂಪದಲ್ಲಿ ಅವರಿಗೆ ಆಪ್ ಮುಖಾಂತರ ಅವ್ರ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರ ಮನೆಗೆ ಒಂದು ತಿಂಗಳಿಗೆ ಏನು ಪ್ರಮಾಣದಲ್ಲಿ ಬೇಕು ನಮಗೆ ನೇರವಾಗಿ ನಮ್ಮ ರೈತರಿಂದ ಅವ್ರ ಗ್ರಾಹಕ ಮಧ್ಯಮವರ್ತಿ ಕಾಟೆ ಇಲ್ಲದೆ ಹೋಯ್ತದೆ. ಅವ್ರಿಗೆ ತೆಂಗಿನಕಾಯಿ ಬೇಕೇ, ಆಮೇಲೆ ಒಂದು ಏನಾರ ಭತ್ತ ಬೇಕೇ, ಭತ್ತದ ಪ್ಯಾಡಿದು ಯಾವ್ದಾರ ಅಕ್ಕಿ ಬೇಕೇ, ರಾಗಿ ಬೇಕೆ, ಸಿರಿಧಾನ್ಯದ ಬೇಕೆ, ಯಾವ್ದಾರ ಪಪ್ಪಾಯಿ ಹಣ್ಣು ಬೇಕೆ, ಸೀಬೆ ಹಣ್ಣು ಬೇಕೆ, ಎಲ್ಲ ನಾವು ಪ್ಯಾಕೇಜ್ ರೂಪದಲ್ಲಿ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ನೀವೇ ಮಾರುಕಟ್ಟೆ ಮಾರ್ಕೆಟ್ ಮಾಡ್ಕೊಂಡಿದ್ದೀವಿ. ಜನ ಬೇಕಲ್ಲ ಹೆಂಗೆ ಸರ್? ಜನ ಅಂದ್ರೆ ಒಂದ್ ಹೆಣ್ಮಕ್ಳು ಧರ್ಮಸ್ಥಳ ಸಂಘ ಅವ್ರ ಇವ್ರು ಬರ್ತಾರೆ, ಅವ್ರಿಗೆ ಅವ್ರ ಸಹಾಯ ಒಂದ್ 100 ರೂಪಾಯಿ ಅಂತ ತಗೋತಾರೆ, ಮಧ್ಯಾಹ್ನ 3 ಗಂಟೆ ಬರ್ತಾರೆ, ಅವ್ರು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಡ್ತಾರೆ, ಸಿರಿಧಾನ್ಯ, ಅಕ್ಕಿ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಈ ದ್ವಿದಳ ಧಾನ್ಯದ ಅನ್ಪಲಿಸು, ಈಗ ರಾಗಿ ಕಲ್ಲಲ್ಲಿ ಬೇಳೆ ಮಾಡ್ತೀವಲ್ಲ, ಅವೆಲ್ಲ ಬೇಳೆ ಮಾಡಿ ಒಸಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಅದ ಒಬ್ಬ ಒಂಚಿನಕ್ಕೆ ಹೆಸರು ಬರ್ದಿ ಪ್ರತಿ ಸೋಮವಾರ ನಮ್ ವ್ಯಾನ್ ಹೋಯ್ತದೆ, ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಅವ್ರ ಬ್ಯಾಗ್ ಮುಖಾಂತರ ಫೋನ್ ಪೇ ಹಿಂಗೆ ಅವರು RTGS. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಮಾರುಕಟ್ಟೆ ಬಗ್ಗೆನೂ ಈಗ ಬೆಳೆಗಾರ ಯೋಚನೆ ಮಾಡಬೇಕು. ಮಾರುಕಟ್ಟೆನೇ ದೊಡ್ಡ ಸಮಸ್ಯೆ ಆಗಿದ್ದು ಸಹ, ಈಗ ನಮ್ಗೆ ಎಷ್ಟು ಪದಾರ್ಥ ಇದ್ರು ಮಾರುಕಟ್ಟೆ ಎಲ್ಲ ಚೆನ್ನಾಗದೆ, ಪದಾರ್ಥಗಳು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೇಳ್ತಾ ಇದಾರೆ, ನಾವು ಅಷ್ಟ ಬೆಳಕೊಡಕ್ಕೆ ಆಯ್ತಲ್ಲ ನನ್ನ ಕೈಲಿ. ಬೇರೆ ರೈತರಿಗೂ ಆಸಕ್ತಿ ಹೇಳಿದೀವಿ ಬೆಳಕೊಡಿ ಅಂತ, ಬೇರೆ ರೈತರು ಜಾಸ್ತಿ ಆಸಕ್ತಿನೇ ಪಡ್ತಾರ, ನೀನೇ ಏನಾರ ಬೆಳೆದಿರಿ ಕೊಡು ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳ ಅಂತಾರೆ. ಯಾವ್ದಾರ ಆಸಕ್ತಿ ಬೆಳೆದಿರೋ ರೈತರು ತಿನ್ನಕ್ಕಾಗಷ್ಟು ಒಂದು 10 ಕ್ವಿಂಟೆ 20 ಕ್ವಿಂಟೆ ಪ್ರದೇಶದ ಬೆಳೀತಾವ್ರೆ. ಬೇರೆ ರೈತರು ನಮ್ಮಂಗೆ ಮಾರ್ಕೆಟ್ಗೆ ಮಾರ್ಕೆಟ್ ಮಾಡಿ ಇರುವಂತ ರೈತರುಗಳು ಬೆಳೆದು ಎಲ್ಲ ತಾಲೂಕು ಮಾಡ್ತಾರೆ, ಜಿಲ್ಲೆ ಮಾಡ್ತಾರೆ, ಒಬ್ಬರ ಹೋಬಳಿ ಮಾಡ್ತಾರೆ, ಅವರು ಬೆಳೆದು ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಸರ್, ಅವ್ರಿಗೂ ಒಳ್ಳೆ ಬೆಲೆ ಸಿಗ್ತದೆ. ಅವರು ನಮ್ಮಂಗೆ ನೈಸರ್ಗಿಕ ಕೃಷಿಲಿ ಎಲ್ಲ ಸಮಗ್ರ ಕೃಷಿಲಿ ಬೆಳೆದು ಅವ್ರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಎಲ್ಲ ರೈತರಿಗೂ ಮಾರ್ಕೆಟ್ರು ಈ ತಕ್ಷಣಕ್ಕೆ ಯಾವ ರೈತ ನಾನು ನೈಸರ್ಗಿಕದಲ್ಲಿ ಬೆಳೆದಿರುವಂಥ ಪದಾರ್ಥ ನಂದು ಉಳ್ಕಂದಿಲ್ಲ, ನಂದು ಹೋಗಿಲ್ಲ ಅಂತ ಒಬ್ಬ ಹೇಳೋ ಹಂಗೆ ಇಲ್ಲ, ಯಾರೂ ಹೇಳ್ತಾ ಇಲ್ಲ ನಮ್ಮ ಕಣ್ಣು ಮಟ್ಟಿಗೆ.

ಕೋಲಂಬಲ್ಲಿಗೆ ಕೋಲನ್ನ ಕೋಲೆ ಕೋಲಂಬಲ್ಲಿಗೆ ಕೋಲನ್ನ ಕೋಲೆ